444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:19 ಆಡುವ ಮಾತುಗಳಿಗಿಂತ ಆಡದೇ ಉಳಿದ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಸಂಬಂಧಗಳು ಮತ್ತಷ್ಟು ಮಧುರವಾಗಿ ಗಟ್ಟಿಗೊಳ್ಳುತ್ತವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳೆಯ ಡಾಕ್ಟರ್ ಬಸವರಾಜ್ ಗುಬ್ಬೆ. ಸ್ನೇಹಿತರೆ, ಬನ್ನಿ ಆರಂಭಕ್ಕೆ ಕೇಳೋಣ ಲವ್ ಸ್ಟೋರಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ ಹಾಗೂ ಹರಿಹರನ್. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್. ಹಗಲುಂಟು ಸೂರ್ಯನಿಗೆ, ಇರುಳುಂಟು ಚಂದ್ರನಿಗೆ, ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ, ನಂಗು ನಿಂಗು ಪ್ರೀತಿಯ ನಂಟು ಕೊನೆವರೆಗೆ. ಯುಗದ ಯುಗಳ ಗೀತೆ ಹಾಡೋಣ, ಹೊಸ ಪ್ರೇಮ ಚರಿತೆ ಬರೆಯೋಣ. ಹಗಲುಂಟು ಸೂರ್ಯನಿಗೆ, ಉಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ. ಸೂರ್ಯನಿಗೆ, ಇರುಳುಂಟು ಚಂದ್ರನಿಗೆ, ಬೆಳಕುಂಟು ಚುಕ್ಕಿಗೆ, ನೆರಳುಂಟು ಹಕ್ಕಿಗೆ. ಒಲವಿಗೊಂದು ನಮನ, ಮೊದಲ ನೋಟದಲ್ಲಿ ಸೆಳವ ತವಕಕ್ಕೆ ನಮನ. ಆಸೆಗೊಂದು ನಮನ, ಆತುರಕ್ಕೆ ನಮನ, ಚಿಮ್ಮುತ್ತಿರುವ ಹದಿನಾರರ ಈ ಪುಳಕಕ್ಕೆ ನಮನ. ಭೂಮಿಯಲ್ಲಿ ಸಾವಿರಾರು ಸುಳ್ಳು ಪ್ರೀತಿ ಇರಬಹುದು, ಯುಗಳ ಗೀತೆ ಹಾಡು.

ರಾಶಿ ಚುಕ್ಕಿ ಕಣೆ. ತಾಜ್ಮಹಲ್ ನಿನ್ಮನೆಯ ಹಿತ್ತಲಿನಲ್ಲಿ, ಮೋಡಗಳ ತೋರಣವು ಬಾಗಿಲಿನಲ್ಲಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಲವ್ ಮಿ ಗೀತೆಗೆ ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಚಿತ್ರ ಚೆಲ್ಲಿದರು ಸಂಪಿಗೆಯ ಗಾಯಕರು ಶಮಿತಾ ಮಲ್ನಾಡ್ ಹಾಗೂ ಹರಿಚರಣ್. ನೋಡು ನನ್ನ ವೇಳ ಬೆಳಕೆ ತೆಗೆದು ಬಿಡು ಚೆಲುವಿನ ಗರ ಒಲವಿನ ಸಾಗರ ಇವಳೆ ಒಡಲು ಯಾರಿವಳು ಹೂಬನವ ಸುರೆಗೈದ ಮಗಳು ತಂಗಾಳಿಗೆ ನೀ ಸಂಗಾತಿಯೋ ನೂರಾರು ನಕ್ಷತ್ರನಿನ ಹಿಂದೆ ಬದಲು ಮುಂಜಾನೆಗೆ ಹೆಣ್ಣೆ ನೀ ಬಾಗಿಲು ಇಳೆ ಮೇಲೆ ಇಳಿದಂತ ರತಿ ದೇವಿ ಮಗಳು ಆತ್ಮೀಯ ಕೆಳಗರೆ ಮೀಡಿಯಂ ಎಂ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:35. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಳೆ ಇರಲಿ ಮಂಜು ಇರಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಜಯಂತ್ ಕಾಯ್ಕಿಣಿಯವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

ಹಣಸಾಲಿನಲ್ಲಿ ಸಾವಿರ ದೀಪ, ಹಣಸಾಲಿನಲ್ಲಿ ಪ್ರೀತಿಯ ರೂಪ, ಕಂಡಿಗೆ ಹೆಣ್ಣು ಬಾಳ ಕಣ್ಣು ನಾಳೆ ಗಾಸರೆ, ಹೆಣ್ಣಿಗೆ ಗಂಡು ಸಿಕ್ಕ ಹೊಣ್ಣು ಜೀವದಾಸರೆ, ಮನಸ್ಸು ಮನಸ್ಸು ಬೆಳೆಯುವ ಸಂಭ್ರಮಯಿ ಮಿಲನ, ಸಾಲು ಸಾಲಿನಲ್ಲಿ ಸಾವಿರ ದೀಪ, ಶಾಸ್ತ್ರಗಳು ಏಕೆ ತಾಳಿನ ಬಾಡೋಕೆ, ನಾಳೆ ಗೆಲುವಾಗೋಕೆ ಎಂದು ಸೌಭಾಗ್ಯ ಚಿರವಾಗಿರಲಿ, ಎಂಬಾಯಿ ಹರಕೆ ನೆರಳಾಗಿ ಬರಲಿ, ಸಾಲು ಸಾಲಿನಲ್ಲಿ ಸಾವಿರ ದೀಪ, ಶ್ಲೋಕಗಳು ನೂರು ಮನಸ್ಸು ಬಿಳುಪಾಗೋಕೆ, ಬದುಕು ಹಾಲಾಗೋಕೆ ಎಂದು ಈ ಪ್ರೇಮ ಉಸಿರಾಗಿರಲಿ, ಎಂದು ಈ ಬಂಧ ಸುಖವಾಗಿರಲಿ, ಈ ಮಿಲನ ಸೃಷ್ಟಿಯ ಸಂಗೀತ, ಸಾಲು ಸಾಲಿನಲ್ಲಿ ಸಾವಿರ ದೀಪ, ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ರಾತ್ರಿ 10:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ನಮ್ಮನಿಲ್ಲಿದ್ದಿಂದ ಪ್ರತಿ ಬುಧವಾರ ಬೆಳಗ್ಗೆ 11:00 ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದು ಹೇಗಪ್ಪ ಅಂತ ಹೇಳಿದ್ರೆ, ಪತ್ರ ಬರೆಯುವುದರ ಮೂಲಕ, ವಾಟ್ಸಪ್ ಸಂಖ್ಯೆಗೆ ತಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿ ಕಳಿಸುವುದರ ಮೂಲಕ, ಹಾಗೆ ಇಮೇಲ್ ಮೂಲಕನೂ ಸಹ ತಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನೀವು ಆಯ್ಕೆ ಮಾಡಿ ನಮಗೆ ಕಳಿಸಬಹುದು. ಪತ್ರದ ಮೂಲಕ ತಮ್ಮ ನೆಚ್ಚಿನ ಚಿತ್ರಗಳನ್ನು ಆಯ್ಕೆ ಮಾಡುವವರು ಈಗ ಹೇಳುವ ವಿಳಾಸಕ್ಕೆ, ಅಂದರೆ ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, JPS ಕಾಲೋನಿ, ಆಕಾಶವಾಣಿ ಭದ್ರಾವತಿ, ಇಲ್ಲಿಗೆ ಕಳಿಸಬಹುದು. ವಾಟ್ಸಪ್ ಸಂಖ್ಯೆ ಮೂಲಕ ತಮ್ಮ ಆಯ್ಕೆ ಗೀತೆಯನ್ನು ಕಳಿಸುವುದಾದರೆ ನಮ್ಮ ಸಂಖ್ಯೆ 9481572600. ಮತ್ತೊಮ್ಮೆ ಗಮನಿಸಿ, 9481572600. ಅಥವಾ ಇಮೇಲ್ ಮೂಲಕ ಕಳಿಸುವುದಾದರೆ ನಮ್ಮ ಇಮೇಲ್ ವಿಳಾಸ aarbdvt@gmail.com. ಮತ್ತೊಮ್ಮೆ ಗಮನಿಸಿ, aarbdvt@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರವಾಗ್ತಾ ಇದೆ. ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ ಪ್ರಕಟಣೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ.